ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ, ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೇಗಿದೆ? 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್, HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ತೋರಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ನೋಡೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಯಿಂದ 52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000ರಿಂದ 48,500, ಕೋಕಾ ಕ್ವಿಂಟಾಲಿಗೆ 25,000ರಿಂದ 28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000ರಿಂದ 22,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 30,000ರಿಂದ 42,000, 2ನೇ ವರ್ಗ 1,000ಕ್ಕೆ 28,000ರಿಂದ 35,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500ರಿಂದ 5,300, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500ರಿಂದ 4,200, IR8 ಕ್ವಿಂಟಾಲಿಗೆ 3,450ರಿಂದ 4,250, ಭತ್ತ ಆಮದು ಕ್ವಿಂಟಾಲಿಗೆ 2,250ರಿಂದ 2,450, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500ರಿಂದ 5,000, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400ರಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,800ರಿಂದ 5,400, ಮೆಣಸು ಕ್ವಿಂಟಾಲಿಗೆ 18,000ರೂಪಾಯಿಗಳಿಂದ 30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,500ರಿಂದ 64,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500ರಿಂದ 14,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000ರಿಂದ 7,000 ರೂಪಾಯಿಗಳು, ಕದಳಿ ಬಾಳೆಕಾಯಿ ಕ್ವಿಂಟಾಲಿಗೆ 6,500ರಿಂದ 7,500, ಗಾಳಿ ಕ್ವಿಂಟಾಲಿಗೆ 6,000ರಿಂದ 7,000, ನೇಂದ್ರ ಬಾಳೆಕಾಯಿ ಕ್ವಿಂಟಾಲಿಗೆ 7,000ರಿಂದ 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಧಾರಣೆ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮಹರ್ಷಿ ಅಗಸ್ತ್ಯ ನಡೆಸಿಕೊಡುತ್ತಾರೆ ಶ್ರೀ ಮದವೂರ ವಿಘ್ನೇಶ ಕಲಾ ಸಂಘ ಗೇರುಕಟ್ಟೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರು. ಹೌದು, ಬದಲಿಸಲಾಗದ ಸಂಗತಿಗಳು ಘಟಿಸುತ್ತಲೇ ಇರುತ್ತದೆ. ಅವುಗಳನ್ನು ಅಭ್ಯಸಿಸಿ ಅವುಗಳಿಂದಲೂ ಒಂದಿಷ್ಟು ಅನುಭವಗಳನ್ನು ದಕ್ಕಿಸಿಕೊಳ್ಳುತ್ತಾ ಸಾಗುವುದೇ ಜೀವನ ನೀತಿ ಎಂದು ತಿಳಿದುಕೊಂಡವ ನಾನು. ಎಲ್ಲರೂ ಅರಸರಾಗಲು ಸಾಧ್ಯವಿಲ್ಲ, ಎಲ್ಲರೂ ರವಿಚಂದ್ರರಾಗಲಿಕ್ಕೆ ಸಾಧ್ಯ ಉಂಟ? ಹರಸಿ ಹರಿಸುವ ಜನರ ಮಧ್ಯೆ ಬದುಕು ಕಂಡುಕೊಂಡು ನಮ್ಮದೇ ಸಾಮ್ರಾಜ್ಯ ನಿರ್ಮಿಸಿಕೊಂಡು ಸಂತೋಷ ಅನುಭವಿಸುವವರಾಗಬೇಕು. ಇಂದು ನಮ್ಮೆದುರಿಗಿರುವ ಯಾವುದೇ ಅಸಾಮಾನ್ಯನೂ ಪ್ರಾರಂಭದಲ್ಲಿ ನಮ್ಮಂತೆಯೇ ಸಾಮಾನ್ಯನಲ್ಲವೇ? ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಕೇಳುಗರೆ, ಈಗೊಂದು ಪ್ರಕಟಣೆ. ಗೋಪಾಲ್ ಶೆಟ್ಟಿಗಾರ್ ಎಂಬುವರು ದಿನಾಂಕ 17/8/2025 ತನ್ನ ವಾಸದ ಮನೆಯಾದ ಮುಲ್ಕಿ ತಾಲೂಕು ತಾಳಿಪಾಡಿ ಗ್ರಾಮದ ಕುರುಂಬಿಲ್ ಎಂಬಲ್ಲಿಂದ ಹೋದವರು ವಾಪಸ್ಸು ಮನೆಗೆ ಬಾರದೆ ಕಾಣೆಯಾಗಿರುವುದಾಗಿ ಪ್ರಕರಣ ದಾಖಲಾಗಿದೆ. ಕಾಣೆಯಾದವರ ಚಹರೆ ಹೀಗಿದೆ: ಹೆಸರು ಗೋಪಾಲ್ ಶೆಟ್ಟಿಗಾರ್, ಪ್ರಾಯ 57 ವರ್ಷ, ಎತ್ತರ 5.9 ಅಡಿ, ಗೋಧಿ ಮೈಬಣ್ಣ, ದೃಢಕಾಯ ಶರೀರ, ಗೊತ್ತಿರುವ ಭಾಷೆ ಕನ್ನಡ, ತುಳು, ತಮಿಳು. ಕಾಣೆಯಾದವರ ಬಗ್ಗೆ ಸುಳಿವು ದೊರೆತಲ್ಲಿ ಮುಲ್ಕಿ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0824-229-533, 9480-808-5359, 9480-808-5332 ಅಥವಾ ಮಂಗಳೂರು ನಗರ ಪೊಲೀಸ್ ಕಂಟ್ರೋಲ್ ರೂಂ ದೂರವಾಣಿ ಸಂಖ್ಯೆ 0824-222-0800 ಇದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡುವಂತೆ ಕೋರಲಾಗಿದೆ. ಬೀರರ ಕುಳು ಅಮರು ಬೀರರ ಕುಳು, ಬೀರರ ಕುಳು ಅಮರು ಬೀರರ ಕುಳು. ಮುಲ್ಕೆಸಿ ಪ್ರೀತಿದ ಶ್ರೋತೃಲೆ, ತುಳು ನಾಟಕ ಸರಣಿಡ್ ಉಂದ್ವೆ ಸನಿಯಾರ 10:45 ಮುದ್ದು ಮೂಡುಬೆಳ್ಳೆ ಮೇರುಬರೆತಿನ ಕಾಂತಾಬಾರೆ ಬೂದಾಬಾರೆ ನಾಟಕದ ಸುರೂತ ಎಗ್ಗೆ ಪ್ರಸಾರ ಆಯ್ರೆ ಉಂಡು. ಹರ್ಲು ನ ತೂಕು ನೇಮೈತಲೆ ಕಾವು ಅಪ್ಪರೆ, ಈ ಬಾರೆಲು ಅನ್ಯಾಯಗು ಅಹಂಕಾರಗು ಪೋಡಿನಕು ಲತ್ತು. ಎಂಕಲು ನಂಬುದಿನ ಬೆರ್ಮೇರು ಬಪ್ಪನಾಡದ ಉಳ್ಳಾಲ್ದಿ ಎಂಕ್ಲೆನ ರಕ್ಷಣೆ ಮಲ್ಪುಯರು. ಎಂಕಲು ಸತ್ಯನ ಬುಡುಪುಜ ಕಪಟ ವಂಚನೆ ಮಲ್ಪಯ. ಕೇನ್ಲಿ ಕಾಂತಾಬಾರೆ ಬೂದಾಬಾರೆ ನಾಟಕದ ಸುರೂತ ಎಗ್ಗೆ ಸನಿಯಾರ ಕಾಂಡೆ 10:45. ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 6:40 ಕೆಳದಿ ಶಿವಪ್ಪ ನಾಯಕ UAHS ನೀಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ, 6:45 ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಎಂಬ ಕಾರ್ಯಕ್ರಮ ಪ್ರಸ್ತುತವಾಗಲಿದೆ. 9:05 ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕೆ ಕಾರ್ಯಕ್ರಮ, ಎಸ್ ರಾಧೇಶ್ ತೋಳ್ಪಾಡಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಮೌನೇಶ್ ಕುಮಾರ್ ಛಾವಣಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಸ್ವರಶ್ರೀ ಕಲಾವಿದಿಕೆ ಟ್ರಸ್ಟ್ ಮಂಗಳೂರು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ದತ್ತಾತ್ರೇಯ ವೇಲಂಕರ್ ಅವರ ಗಾಯನದಲ್ಲಿ. 10:30 ತುಳು ಕಾರ್ಯಕ್ರಮ, ಲಲಿತಾ ರೈ ಅವರ ಕಾದಂಬರಿಯ ಓದು ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಅದಾದ ಬಳಿಕ ತುಳು ನಾಟಕ ಮುದ್ದು ಮೂಡುಬೆಳ್ಳೆ ಅವರ ನಾಟಕ. 11:00 ಹಿಂದಿ ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನವನ್ನು ಕೇಳುವಿರಿ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ, ಪ್ರಧಾನಮಂತ್ರಿ ಉಮಂಗ್ ಯೋಜನೆಯ ಕುರಿತು ಎಸ್ಬಿ ದೇವರಾಜ್ ಅವರಿಂದ ಮಾಹಿತಿ. 1:20 ಸ್ವರ ಮಾಧುರ್ಯ, ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಭಕ್ತಿಗೀತೆಗಳು.